ಆದ್ದರಿಂದ ಮೇವಿನ ಮತ್ತು ಇತರೆ ಪಶು ಆಹಾರಗಳು ಅಂದರೆ ನಾವು ಉತ್ಪಾದನೆ ಮಾಡ್ತೀವಲ್ಲ ಆಹಾರಗಳ ಲಭ್ಯತೆಯ ಯೋಜನೆಯನ್ನು ವ್ಯವಸ್ಥಿತವಾಗಿ ಮಾಡುವುದರಿಂದ ಪಶುಪಾಲನೆ ಯಶಸ್ವಿಯಾಗುವುದಲ್ಲದೆ ಅನೇಕ ಸಣ್ಣ ಮತ್ತು ಅತಿ ಸಣ್ಣ ಪಶುಪಾಲಕರ ಜೀವನದಲ್ಲಿ ಸೂಕ್ತ ಬದಲಾವಣೆಯನ್ನು ತರಲು ಸಾಧ್ಯವಿದೆ ಅಂತ ಹೇಳಬಹುದು. ಇತ್ತೀಚೆಗೆ ಒಂದು ವೈಜ್ಞಾನಿಕ ವಿಶ್ಲೇಷಣೆಯ ವರದಿಯಂತೆ ನಮ್ಮ ರಾಜ್ಯದಲ್ಲಿ 72% ಮೇವಿನ ಬೆಳವಳಿಕೆಗಳಿಂದ ಲಭ್ಯವಾದರೆ 24% ಹಸಿರು ಮೇವಿನಿಂದ ಲಭ್ಯವಿದೆ ಅಂತ ಹೇಳಲಾಗಿದೆ. ಒಟ್ಟು ಉತ್ಪಾದನೆ ಅಂದ್ರೆ ದಾಣಿ ಮಿಶ್ರಣ ಅಂತ ಹೇಳೋದಾದ್ರೆ ಪಶು ಆಹಾರದ ಪ್ರಮಾಣ 4% ಮಾತ್ರ. ಈ ಕಾರಣಗಳಿಂದ ವ್ಯವಸ್ಥಿತ ಮೇವು ಸಂಗ್ರಹಣಾ ಯೋಜನೆಗಳನ್ನು ಜಿಲ್ಲಾ ಮಟ್ಟದಲ್ಲಾದರೂ ತೀವ್ರವಾಗಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾದ್ರೆ ಮಿಶ್ರ ಕೃಷಿ ಪದ್ಧತಿ ಎಂದರೇನು ಮೇಡಮ್? ಮಿಶ್ರ ಕೃಷಿ ಪದ್ಧತಿಯಲ್ಲಿ ವಿವಿಧ ಬೆಳೆಗಳೊಡನೆ ಪಶು ಸಾಕಾಣಿಕೆ ಮಾಡುವುದು ಸಾಮಾನ್ಯ. ಈ ಪದ್ಧತಿಯಲ್ಲಿ ಬೆಳವಳಿಕೆಗಳನ್ನು ಮೇವು ಪೂರೈಕೆಗೆ ಬಳಸುತ್ತಾರೆ. ಆದರೆ ಇಂದು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯವಿರುವ ಜಾನುವಾರುಗಳನ್ನು ಸಾಕಣೆ ಮಾಡುವುದರಿಂದ ಉತ್ತಮ ಮೇವು ಉತ್ಪಾದನಾ ಪಶು ಆಹಾರ ಅಂದರೆ ದಾಣಿ ಮಿಶ್ರಣ ಅತ್ಯವಶ್ಯಕವಾಗಿದೆ. ಸಾಂಪ್ರದಾಯಿಕ ಮೇವಿನ ಬೆಳೆಗಳು ಮೂಲಗಳೊಡನೆ ಕೃಷಿ ಕ್ಷೇತ್ರದಲ್ಲಿ ಸುಧಾರಿತ ಮೇವಿನ ಬೆಳೆಗಳನ್ನು ನಾಟಿ ಮಾಡುವುದು ಇದಕ್ಕೆ ಒಂದು ಉತ್ತಮ ಪರಿಹಾರ ಕ್ರಮವಾಗಿದೆ. ನಮ್ಮ ಅನೇಕ ರೈತರಿಗೆ ಸುಧಾರಿತ ಮೇವಿನ ಬೆಳೆಗಳು ಎಂಬುದರ ಬಗ್ಗೆ ಒಂದು ಹೊಸ ಪರಿಕಲ್ಪನೆಯೇ ಇದೆ ಅಂತ ಹೇಳಬಹುದು. ಈ ಬೆಳೆಗಳನ್ನು ಬೆಳೆದು ಅವುಗಳ ಉಪಯೋಗ ಮನನ ಮಾಡಿಕೊಂಡ್ರೆ ಮಾತ್ರ ರೈತರು ಹೆಚ್ಚಿನ ಭೂಮಿಯಲ್ಲಿ ಇಲ್ಲದೆ ತಮ್ಮ ಬೆಳೆ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಿದೆ. ಸಾಮಾನ್ಯ ಮೇವಿನ ಕೊರತೆ, ಬೇಸಿಗೆಯಲ್ಲಿನ ಮೇವಿನ ಕೊರತೆ, ಪಶು ಸಾಕಾಣಿಕೆಗಿರುವ ಆಳುಗಳ ಕೊರತೆ ನೀಗಿಸಲು ಮಣ್ಣಿನ ಫಲವತ್ತತೆಗೆ ಕೊಟ್ಟಿಗೆ ಗೊಬ್ಬರ ಪೂರೈಸಲು, ಮಣ್ಣಿನ ಸವಕಳಿ ತಡೆಯಲು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕಳೆ ನಿಯಂತ್ರಿಸಲು ಸುಧಾರಿತ ಮೇವಿನ ಬೆಳೆಗಳು ಅವಶ್ಯಕ. ರೈತರು ಬೆಳವಳಿಕೆಗಳನ್ನು ಹಾಗೂ ನೈಸರ್ಗಿಕ ಹುಲ್ಲುಗಳನ್ನು ಪಶು ಆಹಾರಕ್ಕಾಗಿ ಉಪಯೋಗಿಸುವುದರ ಜೊತೆಗೆ ಸುಧಾರಿತ ಮೇವಿನ ಬೆಳೆಗಳನ್ನು ಅವರ ಸಾಂಪ್ರದಾಯಿಕ ಪದ್ಧತಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವುದು ಹೆಚ್ಚು ಸೂಕ್ತ. ಪಶು ಸಾಕಾಣಿಕೆಯ ಮುಖ್ಯ ಉದ್ಯಮವಾಗಿರುವ ನಮ್ಮ ರೈತರು ಮಾತ್ರ ಈ ಬೆಳೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಹೆಚ್ಚು ಪ್ರದೇಶದಲ್ಲಿ ಬೆಳೆಯಬೇಕು. ಪಶುಗಳಿಗೆ ರುಚಿಸುವ ಪೌಷ್ಟಿಕಾಂಶಗಳನ್ನು ದೊರಕಿಸುವ ಮತ್ತು ಅವುಗಳ ಆರೋಗ್ಯ ವೃದ್ಧಿಗೆ ಸಹಾಯಕವಾಗಿರುವಂತೆ ಪರಿಸರವನ್ನು ಸಂರಕ್ಷಿಸಿಕೊಳ್ಳುವುದರಲ್ಲಿ ಪಾತ್ರ ವಹಿಸುವುದು ಹುಲ್ಲಿನ ಮತ್ತು ದ್ವಿದಳ ಧಾನ್ಯ ಬೆಳೆಗಳ ಮೇವಿನ ಬೆಳೆಗಳೆಂದೇ ಕರೆಯಲಾಗುವುದು. ಇನ್ನು ಮೆಲುಕು ಹಾಕುವ ಪ್ರಾಣಿಗಳಿಗೆ ಮೇವೆ ಮುಖ್ಯ ಆಹಾರ ಅಂತ ಹೇಳಬಹುದು. ಮೆಲುಕು ಹಾಕುವ ಪ್ರಾಣಿಗಳ ಹೊಟ್ಟೆ ದೊಡ್ಡದು. ಇದರಲ್ಲಿ ಸೂಕ್ಷ್ಮಾಣುಗಳು ಮತ್ತು ಶಿಲೀಂಧ್ರಗಳು ದ್ರವ ರೂಪದಲ್ಲಿದ್ದು ಮೇವಿನಲ್ಲಿರುವ ನಾರಿನಾಂಶ ಜೀರ್ಣವಾಗಲು ಸೂಕ್ತವಾಗುತ್ತವೆ ಅಥವಾ ಸಹಕಾರಿಯಾಗುತ್ತವೆ ಅಂತ ಹೇಳಬಹುದು. ಪಶುಗಳು ಆಹಾರ ಸೇವನೆ ಮೇವಿನ ಗುಣಮಟ್ಟ ಹಾಗೂ ಜೀರ್ಣವಾಗುವಿಕೆಯ ಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಮೇವನ್ನು ಪಶುಗಳು ಎಷ್ಟು ಇಷ್ಟಪಟ್ಟು ತಿನ್ನುತ್ತವೆ ಎಂಬುದರ ಅನುಗುಣವಾಗಿ ಮೇವಿನ ರುಚಿಯ ಮಟ್ಟ ನಿರ್ಧರಿಸಲಾಗುತ್ತದೆ. ಒಂದು ಮೇವಿನ ಬೆಳೆ ಕೆಲ ಪ್ರಾಣಿಗಳಿಗೆ ರುಚಿಕರವಾದರೆ ಇನ್ನು ಕೆಲವು ಪ್ರಾಣಿಗಳಿಗೆ ಇಷ್ಟವಾಗದೇ ಇರಬಹುದು. ಉದಾಹರಣೆ ಅಂತ ಹೇಳೋದಾದ್ರೆ ದ್ವಿದಳ ಮೇವಿನ ಮರಗಳಾದ ಗೊಬ್ಬರದ ಗಿಡದ ಮೇವಿನ ಮೇವು ಆಡು ಕರುಗಳಿಗೆ ರುಚಿಕರವಾದರೆ ದೊಡ್ಡ ರಾಸುಗಳು ಇದನ್ನು ತಿರಸ್ಕರಿಸುತ್ತವೆ. ತಾವು ನೋಡಿರ್ಬೋದಲ್ವಾ ಇದನ್ನ? ಉತ್ತಮ ಗುಣಮಟ್ಟದ ಮೇವನ್ನು ಕೊಡಬೇಕು, ಅದೆಲ್ಲ ಗೊತ್ತಿರುವ ವಿಷಯ. ಬಲಿತಿರದ ಅಥವಾ ಎಳೆಯ ಹಾಗೂ ದ್ವಿದಳ ಮೇವು ಮಿಶ್ರಿತ ಮೇವನ್ನು ಪಶುಗಳಿಗೆ ನಾವು ಯಥೇಚ್ಛವಾಗಿ ಕೊಡಬೇಕಾಗುತ್ತೆ. ವಿವಿಧ ಜಾತಿಯ ಮೇವಿನ ಬೆಳೆಗಳ ಮಿಶ್ರಣ ಕೊಡುವುದರಿಂದಲೂ ಸಹ ಗುಣಮಟ್ಟದ ಪೌಷ್ಟಿಕ ಮೇವಿನ ಲಭ್ಯತೆ ಸಾಧ್ಯವಿರುತ್ತೆ. ಕಡಿಮೆ ಗುಣಮಟ್ಟದ ಬಲಿತ ಮೇವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿಕೊಡೋದು ಬಹಳ ಉತ್ತಮ ಅಂತ ಹೇಳ್ತೀವಿ. ಹಾಗಾದ್ರೆ ನವಜಾತ ಕುರಿ ಮರಿಗಳ ಪಾಲನೆ ಎಂದ್ರೇನು? ಈಗ ನವಜಾತ ಕುರಿಗಳ ಪಾಲನೆ ಮಾಡಬೇಕಾದ್ರೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಅವಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಹುಟ್ಟಿದ ತಕ್ಷಣ ಅಂದ್ರೆ 1 ಗಂಟೆ ಒಳಗಡೆ, ತಮ್ಗಾದ್ರೆ 1/2 ಗಂಟೆ ಒಳಗಡೆನೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ, ಗಿಣ್ಣು ಹಾಲನ್ನು ತಾವು ತಪ್ಪದೇ ಕೊಡಬೇಕಾಗುತ್ತೆ. ಮರಿಗಳಿಗೆ ಕನಿಷ್ಠ 3 ಬಾರಿ ಹಾಲು ಕುಡಿಸುವ ವ್ಯವಸ್ಥೆ ಮಾಡಬೇಕಾಗುತ್ತೆ. ದಿನದಲ್ಲ, ಈಗ 3-5 ಬಾರಿ ಆದ್ರೂ ತಾವು ಆಗದ್ರೆ ದಯವಿಟ್ಟು ಕೊಡಿ. ಗುಣ್ಯ ಹಾಲನ್ನ ಎಷ್ಟು ಬಾರಿ ಕೊಟ್ಟರು ಅಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ತಾಯಿ ಮತ್ತು ಹುಟ್ಟಿದ ಮರಿಯನ್ನು 5 ದಿನಗಳವರೆಗೆ ಜೊತೆಯಲ್ಲೇ ಇರೋ ತರ ತಾವು ನೋಡ್ಕೊಬೇಕಾಗುತ್ತೆ. ಮರಿಯ ದೇಹದ ತೂಕ 10 ಕೆಜಿ ತಲುಪಿದ ನಂತರ ತಾಯಿಯಿಂದ ಬೇಡಿಸೋದು ಒಳ್ಳೇದು. ಅಂದ್ರೆ ಇದು ಸರಾಸರಿ ನಾವು ಹೇಳೋದಾದ್ರೆ 3 ತಿಂಗಳು ಅಂತ ಹೇಳ್ತೀವಿ. ಈ ಸಮಯದಲ್ಲಿ ತಾಯಿ ಕುರಿಗೆ ಸಾಕಷ್ಟು ಪ್ರಮಾಣದಲ್ಲಿ, ಅಂದ್ರೆ ಚಿಕ್ಕದಾಗಿ ಅಂತಾನೆ ಹೇಳಕ್ಕೋದ್ರೆ 1 ಸೆಂಟಿಮೀಟರ್ನಷ್ಟು ತುಂಡರಿಸಿದ ದ್ವಿದಳ ಧಾನ್ಯದ ಮೇವುಗಳನ್ನ ತಾವು ಕೊಡಬೇಕಾಗುತ್ತೆ. ಇದು ದ್ವಿದಳ ಧಾನ್ಯದ ಮೇವುಗಳು ಅಂದ್ರೆ ಇದು 30% ಇರುತ್ತೆ. ಇನ್ನು ಏಕದಳದ ಮೇವುಗಳು ಅಂತ ಹೇಳೋದಾದ್ರೆ ಅದು 70% ತಾವು ತಾಯಿಗೆ ತಪ್ಪದೆ ಕೊಡಬೇಕಾಗುತ್ತೆ. ಈಗ ಕರು ಹುಟ್ಟಿದ 6ನೇ ದಿನದಿಂದ 3 ವಾರದವರೆಗೆ ಯಾವ ತರ ಪೋಷಣೆ ಮಾಡಬೇಕಾಗುತ್ತೆ? ಬೆಳಗ್ಗೆ ಮರಿಗಳನ್ನು ತಾಯಿಯಿಂದ ಬೇರ್ಪಡಿಸಿ ತಾಯಿ ಕುರಿಗಳನ್ನು ಮೇಯಿಸೋದು, ಮತ್ತೆ ಬೇರ್ಪಡಿಸಿದ ಮರಿಗಳಿಗೆ 1 ಸೆಂಟಿಮೀಟರ್ ಗಾತ್ರದಲ್ಲಿ ತುಂಡರಿಸಿದ ದ್ವಿದಳ ಮೇವನ್ನು ತಿನ್ನುವಷ್ಟು ಪ್ರಮಾಣದಲ್ಲಿ ತಾವು ಕೊಡಬೇಕಾಗುತ್ತೆ. ಇನ್ನು ಕಡಲೆಕಾಯಿ ಹಿಂಡಿ ಅಥವಾ ಸೋಯಾ ಅವರೆ ಹಿಂಡಿ 48 ಭಾಗ ತಾವು ಇದನ್ನ ಬರ್ದಿಟ್ಕೋಬಹುದು. ಬೇಕಾದ್ರೆ ನಾನು ಮತ್ತೆ ಹೇಳ್ತೀನಿ, ಕಡಲೆಕಾಯಿ ಹಿಂಡಿ ಅಥವಾ ಸೋಯಾ ಅವರೆ ಹಿಂಡಿ 48 ಭಾಗಗಳಷ್ಟು, ಅಂದ್ರೆ 45 ಕೆಜಿ ಅಂತ ಇಟ್ಕೊಂಡ್ರೆ, ಮುಸ್ಕಿನ ಜೋಳದ ನುಚ್ಚು 50 ಭಾಗ ಮತ್ತು ಖನಿಜ ಮಿಶ್ರಣ 2 ಭಾಗ, ಹೀಗೆ ತಯಾರಿಸಿದ ತಿಂಡಿ ಮಿಶ್ರಣವನ್ನು ಸುಮಾರು 10-25 ಗ್ರಾಂಗಳಷ್ಟು ಪ್ರತಿ ಮರಿಗೆ ತಾವು ಕೊಡಬೇಕಾಗುತ್ತೆ. ಕೆಜಿ ಅಂದ್ರೆ ಭಾಗ ಬದಲಿಗೆ ಕೆಜಿ ಅಂತ ತಾವು ತಿಳ್ಕೊಂಡು 100 ಕೆಜಿಯಷ್ಟು ತಯಾರಿಸಿಟ್ಕೊಂಡು ತಾವು ಕೊಡಬೇಕು. ಪ್ರತಿದಿನ ಪ್ರತಿ ಮರಿಗೆ ಕೊಡಬೇಕಾಗುತ್ತೆ. ಅಂದ್ರೆ ಇದು ವೈಜ್ಞಾನಿಕವಾಗಿ ನಿರ್ಧರಿಸಿದ್ದಾರೆ. ಹೌದು, ಹಿಂಗ್ ಮಾಡಿದ್ರೆ ದಾಳಿ ಮಿಶ್ರಣ, ಮರಿಗಳಿಗೆ ತಯಾರಿಸಿದ ದಾಳಿ ಮಿಶ್ರಣ ಅಂತ ಹೇಳ್ಬೋದು. ಅಂದ್ರೆ ಈ ತರ ಈ ಪ್ರಮಾಣದಲ್ಲಿ ಕೊಟ್ರೆ ಈ ಕರುಗಳು ಬೇಗನೆ ದೊಡ್ಡದಾಗ್ತವೆ. ಹೌದು, ಮರಿಗಳು ಬೆಳೀತವೆ. ಹೌದು ಸರ್. ಅಂದ್ರೆ ಇದರಿಂದ ಈ ಯಾವ್ದು ಸುರಕ್ಷತೆ ದೃಷ್ಟಿಯಿಂದ ಇದು ಪಾಲನೆ ಚಲೋ ಅಂತೀರಿ? ಹೌದೌದು, ಯಾವುದೇ ರೋಗಗಳು ಬರೋದಿಲ್ಲ. ಹೆಚ್ಚಾಗಿ ದಷ್ಟಪುಷ್ಟವಾಗಿದ್ದ ಮರಿಗಳು ರೋಗಗಳು ಕಡಿಮೆ ಬೆಳೀತವೆ. ಮಾರುಕಟ್ಟೆಗೆ ತಾವು ಬೇಗ ಸೇಲ್ ಮಾಡಬಹುದು ಮರಿಗಳನ್ನ ಆ ರೀತಿಯಿಂದ. ಹೀಗೆ 3ನೇ ತಿಂಗಳಿಂದ 6 ತಿಂಗಳವರೆಗೆ ಈ ಪಶು ಪ್ರಾಣಿಗಳನ್ನ ಯಾವ ತರ ಪೋಷಣೆ ಪಾಲನೆ ಮಾಡಬೇಕು ಈ ಬಗ್ಗೆ ಹೇಳಿ ಡಾಕ್ಟರ್ ಸುಮಾರೇ. 1 ಸೆಂಟಿಮೀಟರ್ ಗಾತ್ರದಲ್ಲಿ ತುಂಡರಿಸಿದ ದ್ವಿದಳ ಮೇವನ್ನು ತಿನ್ನಿಸುವುದಷ್ಟು ಪ್ರಮಾಣದಲ್ಲಿ ತಾವು ಕೊಡಬೇಕಾಗುತ್ತೆ. ಅದನ್ನಾಗ್ಲೇ ನಾನು ಹೇಳಿದ್ದೀನಿ. ಅದೇ ರೀತಿ ಮರಿಗಳಿಗೆ 3ನೇ ತಿಂಗಳವರೆಗೆ ತಾಯಿ ಹಾಲೆ ಆಧಾರವಾಗಿರುತ್ತೆ. 2ನೇ ತಿಂಗಳಿಂದ ಪುಷ್ಟಿಕರವಾದ ಹಸಿ ಹುಲ್ಲು ಅಥವಾ ಚಿಗುರು ಮೇವನ್ನು ಸಹ ಕೊಡಲು ಪ್ರಾರಂಭಿಸಬೇಕು. ಮರಿಗಳಿಗೆ 3 ತಿಂಗಳು ತುಂಬಿದ ನಂತರ ತಾಯಿಯಿಂದ ಬೇರ್ಪಡಿಸಿ ಬೇರೆಯಾಗಿ ಸಾಕಬೇಕಾಗುತ್ತೆ. ಹಾಗೂ ನಿಯಮಿತ ಸಮತೋಲನ ಆಹಾರವನ್ನು ತಾವು ಕೊಡಬೇಕಾಗುತ್ತೆ. ಇನ್ನು ಬೇರ್ಪಡಿಸಿದ ಪ್ರತಿ ಮರಿಗೆ ಸುಮಾರು 1 ಕೆಜಿಯಷ್ಟು ಏಕದಳದ ಹಾಗೂ 1 ಕೆಜಿಯಷ್ಟು ದ್ವಿದಳ ಮೇವನ್ನು 1 ಸೆಂಟಿಮೀಟರ್ ಗಾತ್ರದಲ್ಲಿ ಕತ್ತರಿಸಿ ತಾವು ಪ್ರತಿದಿನ ನೀಡಬೇಕಾಗುತ್ತೆ. ಇನ್ನು ಪ್ರತಿ ಮರಿಗೆ 100 ಗ್ರಾಂನಷ್ಟು ತಿಂಡಿ ಮಿಶ್ರಣವನ್ನು ಕೊಡೋದು ಸಹ ಬಹಳ ಸೂಕ್ತ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಆಹಾರ ಪೂರೈಸಿದಾಗ 5-6 ತಿಂಗಳಲ್ಲಿ ಮರಿಗಳು 20-25 ಕೆಜಿಯಷ್ಟು ಬೆಳೆಯುವ ಸಾಧ್ಯತೆ ಇದೆ ಅಂತ ನಾನು ಖಚಿತವಾಗಿ ಹೇಳ್ತೀನಿ. ಡಾಕ್ಟರ್ ಸುಮಾರೆ, ಈಗ ಈ ಕುರಿ ಸಾಕಾಣಿಕೆನೆ ತಾವು ಸ್ವಂತ ಉದ್ಯೋಗ ಮಾಡಿಕೊಂಡಿರಂತ ಯುವಕ ಯುವತಿಯರು ಉಪಕಸಬನ್ನಾಗಿ ಮಾಡಿಕೊಂಡಿರ್ತಾರೆ, ಅವರಿಗೆ ಈ ಒಂದು ಪ್ರಮಾಣದಲ್ಲಿ ಆಹಾರವನ್ನು ಕೊಟ್ಟರೆ ಈ ಕುರಿ ಮರಿಗಳು ವ್ಯವಸ್ಥಿತವಾಗಿ ಬೆಳೀತವೆ, ಮತ್ತೆ ಅವರಿಗೆ ನಿರ್ದಿಷ್ಟ ಪ್ರಮಾಣದ ದಿನಗಳಿಗೆ ಅವು ಸಿದ್ಧವಾಗಿರ್ತವೆ. ಇದು ಮಾಡ್ತಾ ಹೋದ್ರೆ ನಮ್ಮ ಯುವಕ ಯುವತಿಯರು ಅದರಲ್ಲಿ ಉಪಕಸಬನ್ನಾಗಿ ಈ ಒಂದು ಏನು ಪಶುಪಾಲನೆಯನ್ನು ಮಾಡಿಕೊಂಡವರಿಗೆ ತುಂಬಾ ಒಳ್ಳೆಯ ಉದ್ಯೋಗ ಅಂತೀರಿ? ಹೌದು ಸರ್. ಹಾಗಾದ್ರೆ ಬೆಳೆದ ಕುರಿಗಳ ಆಹಾರ ಪೂರೈಕೆ ಯಾವ ರೀತಿ ನಾವು ತಿಳಿಸಬಹುದು? ದೇಹದಲ್ಲಿ ನಡೆಯುವಂತಹ ಜೈವಿಕ ರಾಸಾಯನಿಕ ಕ್ರಿಯೆಗಳಿಗೆ ಹಾಗೂ ದೇಹದ ಬೆಳವಣಿಗೆಗೆ ಅಷ್ಟೇ ಅಲ್ಲದೆ ಪುನರುತ್ಪತ್ತಿಗೆ ಹಾಗೂ ಉತ್ಪತ್ತಿ ಆಹಾರದ ಅತಿ ಮುಖ್ಯ ಅಂತ ಹೇಳ್ಬೋದು. ಕುರಿಗಳ ಪೋಷಣೆಯನ್ನು ಪೂರೈಸಲು ಪ್ರತಿದಿನವೂ ಸುಮಾರು 8 ಗಂಟೆಗಳ ಕಾಲ ಮೇಯಿಸಬೇಕಾಗುತ್ತೆ. ಮುಂಜಾನೆ ಸ್ವಲ್ಪ ತಡವಾಗಿ, ಅಂದ್ರೆ ಹುಲ್ಲುಗಾವಲಿನ ಮೇಲೆ ಬಿಸಿಲು ಬಿದ್ದ ಮೇಲೆ ಮೇಯಿಸುವುದು ಸೂಕ್ತ ಅಂತ ಹೇಳ್ತೀವಿ. ಯಾಕಂದ್ರೆ ಅದರಲ್ಲಿ ತೇವಾಂಶ ಇರುತ್ತೆ, ಆ ತೇವಾಂಶನ ತಿಂದ್ರೆ ಥಂಡಿ ಆಗಿ ಬೇರೆ ತರದ ಕಾಯಿಲೆಗಳು ಬರ್ತವೆ ಅಂತ ಹೇಳೋದ್ರಿಂದ. ಒಂದು ಕುರಿಗೆ ದಿನಂಪ್ರತಿ ಸುಮಾರು 4-6 ಕೆಜಿಯಷ್ಟು ಹಸಿರು ಮೇವಿನ ಅವಶ್ಯಕತೆ ಇರುತ್ತೆ. ಹಸಿ ಹುಲ್ಲು ಬೇಕಾಗುತ್ತೆ. ಓಹೋ, 4-6 ಕೆಜಿಯಷ್ಟು ಬೇಕಾಗುತ್ತೆ. ಹೆಚ್ಚು ಇಳುವರಿ ಕೊಡುವಂತಹ ಮೇವಿನ ಉತ್ಪಾದನೆ ಕೈಗೊಂಡಿದ್ದಲ್ಲಿ ಮತ್ತು ಮೇವನ್ನು ಕಟಾವು ಮಾಡಿ ಒಣಗಿಸಿ ಕೊಡಿಸ್ಕೊಂಡಿಟ್ಕೊಂಡಿದ್ರೆ ಕುರಿಗಳಿಗೆ ಕೊಟ್ಟಿಗೆಯಲ್ಲಿ ಮೇಯಿಸುವಂತಹ ಕ್ರಮವನ್ನು ತಾವು ಅಳವಡಿಸಿಕೊಳ್ಬಹುದು. ಈಗ 1 ಎಕರೆಯಲ್ಲಿ ಉತ್ಪಾದಿಸಿದ ಮೇವಿನಿಂದ ಸುಮಾರು 20 ಕುರಿಗಳನ್ನು ತಾವು ಸಾಕಬಹುದು. ಇನ್ನು ಕುರಿಗಳಿಂದ ಹೆಚ್ಚು ಉತ್ಪನ್ನಗಳನ್ನು ಪಡೆಯಲು ಪುಷ್ಟದಾಯಕ ಮೇವು ಹಾಗೂ ಸಮತೋಲನ ಆಹಾರ ಕೊಡುವುದು ತುಂಬಾ ಅಗತ್ಯ. ಇನ್ನು ನಾವು ಕುರಿಗಳಿಗೆ ಕೊಡುವ ಆಹಾರವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಅವುಗಳೆಂದ್ರೆ ಸ್ಥೂಲ ಆಹಾರ ಮತ್ತು ಉತ್ಪಾದನಾ ಆಹಾರ ಅಂತ ಹೇಳ್ಬಹುದು. ಆ ಸ್ಥೂಲ ಆಹಾರ ಮತ್ತು ಉತ್ಪಾದನಾ ಆಹಾರ ಅಂತ ಹೇಳಿದ್ರೆ ಅವುಗಳನ್ನು ನಾವು ಯಾವ ರೀತಿ ಉತ್ಪಾದನೆ ಮಾಡಬಹುದು ಅಥವಾ ಯಾವ ರೀತಿ ನಾವು ತಿಳಿಸ್ಕೊಡ್ಬಹುದು ಅದ್ರ ಬಗ್ಗೆ? ಈಗ ಸ್ಥೂಲ ಆಹಾರ ಅಂತ ಹೇಳೋದಾದ್ರೆ ಈ ಆಹಾರ ದೇಹದ ರಚನಾತ್ಮಕ ಕ್ರಿಯೆಗಳಿಗೆ ಹಾಗೂ ದೈನಂದಿನ ಚಟುವಟಿಕೆಗೆ ಅತಿ ಮುಖ್ಯ. ಈ ಆಹಾರವನ್ನು ಕುರಿಗಳು ಹುಲ್ಲುಗಾವಲಿನಲ್ಲಿ ಬೆಳೆಯುವ ಮೇವಿನಿಂದ, ಬೆಳೆಗಳ ಕಟಾವಿನ ನಂತರ ಉಳಿಯುವ ಮೇವಿನಿಂದ, ಕಳೆಗಳಿಂದ ಹಾಗೂ ಮರಗಳ ಗಿಡಗಳ ಸೊಪ್ಪಿನಿಂದ ಬೆಳೆಯುತ್ತವೆ ಅಂತ ಹೇಳ್ಬಹುದು. ಈ ಮೇವುಗಳಲ್ಲದೆ ಹಲವು ಮರಗಳ ಸೊಪ್ಪು ಹಾಗೂ ಹಣ್ಣು ಕಾಯಿಗಳನ್ನು ಮೇವಾಗಿ ಉಪಯೋಗಿಸಬಹುದು. ಇವುಗಳಲ್ಲಿ ಮುಖ್ಯವಾದವು ಅಂತ ಹೇಳೋದಾದ್ರೆ ಆಲ, ಅರಳಿ, ಜಾಲಿ, ಬೇಲ, ಹಲಸು, ಹಾಲವಣ, ನುಗ್ಗೆ, ಬೇವು, ಹೆಬ್ಬೇವು, ಮಾವು, ಆಗಸೆ, ಇತರ ಮುಂತಾದವು ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಸುಬಾಬುಲ್ ಮೇವನ್ನು ಒಟ್ಟು ಆಹಾರದ ಶೇಕಡ 25% ತಾವು ಕೊಡಬಹುದು. ಇದನ್ನು ಹೆಚ್ಚಾಗಿ ತಿನ್ನಿಸಿದರೆ ಉಣ್ಣೆ ಉದುರಿ ಹೋಗಿ ಕುರಿಗಳು ವಿಕಾರವಾಗಿ ಕಾಣುತ್ತವೆ ಅಂತ ಹೇಳ್ತೀವಿ. ಆದ್ದರಿಂದ ಇದರ ಮಟ್ಟ ಹೆಚ್ಚಾಗದಂತೆ ತಾವು ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳೋದಾದ್ರೆ ಸುಬಾಬುಲ್ನಲ್ಲಿ ಮೈಮೋಸಿನ್ ಎಂಬ ವಿಷಾಂಶ ಅಮೈನೋ ಆಮ್ಲ ಇರುತ್ತೆ. ಇದನ್ನ ತಾವು ಹೆಚ್ಚಾಗಿ ಕುರಿಗಳಿಗೆ ಅಥವಾ ಆಡುಗಳಿಗೆ ಕೊಡಬಾರದು. ಆದ್ದರಿಂದ ಇದರ ಮಟ್ಟ ಹೆಚ್ಚಾಗದಂಗೆ ನೋಡ್ಕೊಳ್ಳಿ. ಯಾಕೆ ಇದು ಅಮೈನೋ ಆಮ್ಲ ಅಂತ ಹೇಳಿದ್ರಲ್ಲ, ಅದರಿಂದ ಏನಾಗುತ್ತೆ ಕೊಟ್ರೆ? ಇದು ಮೈಮೋಸಿನ್ ಟಾಕ್ಸಿಕ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಅಂದ್ರೆ ವಿಷಾಂಶ ಹೆಚ್ಚಾಗಿರುತ್ತೆ. ಇದು ಎಲೆಗಳಲ್ಲಿ, ಸುಬಾಬುಲ್ ಎಲೆಗಳಲ್ಲಿ ಹೆಚ್ಚಾಗಿರುತ್ತೆ. ಇದು ಕೊಟ್ಟಾಗ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸಗೊಂಡು ಅದ್ರ ಎಲ್ಲ ಉಣ್ಣೆದೆಲ್ಲ ಬೀಳೋ ತರ ಮಾಡುತ್ತೆ. ಆದ್ರಿಂದ ವಿಷಾಂಶ ಇದು, ಇದು ವಿಷ ದೇಹನ ಹೆಚ್ಚೊಂದು ತಡ್ಕೊಳಕಾಗಲ್ಲ, ಅದನ್ನ ಜೀರ್ಣ ಮಾಡ್ಕೊಳಕಾಗಲ್ಲ, ಅದು ದೇಹದಿಂದ ಹೊರಗಡೆ ಹಾಕ್ಬಿಡ್ಬೇಕು. ಆದ್ದರಿಂದ ಕಡಿಮೆ ಮಟ್ಟದಲ್ಲಿ ಕೊಡಿ ಅಂತ ಹೇಳ್ತೀವಿ. ಈಗ ಉತ್ಪಾದನಾ ಆಹಾರ ಅಂತ ಹೇಳಿದ್ರೆ, ಸೊ ಆ ಆಹಾರವನ್ನ ನಾವು ಯಾವ ರೀತಿ ಪ್ರಾಣಿಗಳಿಗೆ ಆಗುತ್ತೆ, ಯಾವ ಪ್ರಮಾಣದಲ್ಲಿ ಕೊಡಬಹುದು? ಓಕೆ, ವಿವಿಧ ವಯಸ್ಸಿನ ಪ್ರಾಣಿಗಳಿಗೆ ಅಗತ್ಯವಿರುವ ಪ್ರಮಾಣಗಳಲ್ಲಿ ಎಲ್ಲಾ ಪೌಷಕಾಂಶಗಳು ನಾವು ಪೂರೈಸಿ ಮೇವಿನಲ್ಲಿ ದೊರೆಯುವಂತೆ ಮಾಡಬೇಕಾಗುತ್ತೆ. ಈ ಕೊರತೆಯನ್ನು ಧಾನ್ಯ ಮಿಶ್ರಣ ಅಥವಾ ಉತ್ಪಾದನಾ ಆಹಾರ ಮಿಶ್ರಣದ ಮೂಲಕ ಸರಿದೂಗಿಸಬೇಕಾಗುತ್ತೆ. ಈ ಮಿಶ್ರಣವನ್ನು ಸಮತೋಲನ ಆಹಾರ ಅಂತಲೂ ನಾವು ಕರಿತೀವಿ. ಇದರಲ್ಲಿ ಹೇಳೋದಾದ್ರೆ ಹೆಚ್ಚು ಶಕ್ತಿಯುತ ಅಂದ್ರೆ ಈಗ 65-75% TDN ಅಂತ ಇರುತ್ತೆ, ಹಾಗೂ ಪೌಷ್ಟಿಕ ಸಸಾರಜನಕ ಯುಕ್ತ ಅಂದ್ರೆ ಇದು 16-18% ಸಸಾರಜನಕ ಇದರಲ್ಲಿ ಇರುತ್ತೆ. ಈ ದಾನಿ ಮಿಶ್ರಣವನ್ನು ಆಹಾರವಾಗಿ ಉತ್ಪತ್ತಿ ಮಾಡಿ ಬೆಳವಣಿಗೆಗೋಸ್ಕರ ಸ್ಥೂಲ ಆಹಾರದ ಜೊತೆಗೆ ಹೆಚ್ಚುವರಿಯಾಗಿ ನಾವು ಕೊಡಬೇಕಾಗುತ್ತೆ. ಉತ್ಪಾದನಾ ಆಹಾರವು ಮರಿಗಳಲ್ಲಿ ತೀವ್ರವಾಗಿ ಬೆಳೆಯುವ ಸಾಮರ್ಥ್ಯತೆ ಹೆಚ್ಚಿಸುತ್ತೆ, ತಾಯಿ ಕುರಿಗಳಲ್ಲಿ ಹೆಚ್ಚು ಹಾಲು ಉತ್ಪತ್ತಿ ಮಾಡುವಂತೆ ಅನುಕೂಲ ಮಾಡುತ್ತೆ, ಜೊತೆಗೆ ಹೆಚ್ಚು ಮಾಂಸ, ಅಧಿಕ ಉಣ್ಣೆ ಇಳುವರಿ ಹಾಗೂ ಪುನರುತ್ಪತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಉತ್ಪಾದನಾ ಆಹಾರವನ್ನು ತಿಂಡಿ ಅಥವಾ ದಾಣಿ ಮಿಶ್ರಣದ ಮೂಲಕ ಪೂರೈಸಲಾಗುತ್ತೆ. ಈ ತಿಂಡಿ ಅಥವಾ ದಾಣಿ ಮಿಶ್ರಣವನ್ನು ತಯಾರಿಸಲು ಧಾನ್ಯಗಳು, ತೌಡು, ಎಣ್ಣೆ ಕಾಳು ಹಿಂಡಿಗಳನ್ನು ತಾವು ಬಳಸ್ಕೊಳ್ಬಹುದು. ದಾಣಿ ಅಂತ ಹೇಳಿದ್ರಿ, ಏನದು ದಾಣಿ ಅಂತಂದ್ರೆ? ಈಗ ತಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ದಾಣಿ ಮಿಶ್ರಣ ಅಂತಾನೆ ನಿಮ್ಗೆ ಮಾರುಕಟ್ಟೆಯಲ್ಲೂ ಲಭ್ಯವಿರುತ್ತೆ, ಅಥವಾ ತಾವೇ ಇದನ್ನ ತಮಗೆ ಲಭ್ಯವಿರುವ ಏಕದಳ ಅಥವಾ ದ್ವಿದಳ ಧಾನ್ಯಗಳನ್ನು ಉಪಯೋಗಿಸಿ ಮಿಶ್ರಣ ರೆಡಿ ಮಾಡಿ ತಾವು ಕುರಿ ಮೇಕೆಗಳಿಗೆ ಕೊಡಬಹುದು. ಸಾಮಾನ್ಯವಾಗಿ ದಾಣಿ ಅಂದ್ರೆ ಎಲ್ಲಿ ಯಾವ ಕಾಳುಗಳನ್ನು ಬಳಸ್ತಾರೆ? ಅಲ್ಲಿ ಏಕದಳ ಮತ್ತು ದ್ವಿದಳ ಧಾನ್ಯ ಎರಡನ್ನೂ ಪುಡಿ ಮಾಡಿ ಮಿಕ್ಸ್. ವಿಶೇಷವಾಗಿ ಅಲ್ಲಿ ಬಳಸೋದು ಹುರುಳಿ ಕಾಳನ್ನ ಜಾಸ್ತಿ ಬಳಸ್ತಾರೆ ಅಲ್ಲಿ. ಹೌದು, ದ್ವಿದಳ ಧಾನ್ಯದ ಹುರುಳಿ ಕಾಳು ಮತ್ತೆ ಶೇಂಗಾ ಸಿಪ್ಪೆನ ಜಾಸ್ತಿ ಬಳಸ್ತಾರೆ. ದಾಣಿ ಮಿಶ್ರಣ ಅಂತ ಹೇಳೋದಾದ್ರೆ ತಾವು ಬೆಳೆಯೋ ಹುರುಳಿ ಕಾಳನ್ನ ತಾವು ಬೇಯಿಸಿ ಅಥವಾ ಹುರಿದು ಅದನ್ನ ಮತ್ತೆ ನೆನೆಸಿಟ್ಬಿಟ್ಟು ತಾವು ಕುರಿಗಳಿಗೆ ರುಬ್ಬಿ, ತಮ್ಮಲ್ಲಿ ಆದ್ರೆ ಲಭ್ಯವಿದ್ರೆ ರುಬ್ಬಿ ತಾವು ಕೊಡಬಹುದು. ಡಾಕ್ಟರ್ ಸುಮಾ ಅವರೆ, ಈಗ ನಾವು ಸಾಕು ಪ್ರಾಣಿಗಳಿಗೂ ಅದಕ್ಕೆ ಅದರಲ್ಲೂ ವಿಶೇಷವಾಗಿ ಕುರಿ ಸಾಕಾಣಿಕೆಯಲ್ಲಿ ನಾವು ಶೇಕಡವಾರು ಆಹಾರ ಪದಾರ್ಥಗಳನ್ನ ಕೊಡಬೇಕಾಗುತ್ತೆ. ಈ ಯಾವ್ಯಾವ ತರದಲ್ಲಿ ವರ್ಗೀಕರಣ ಮಾಡ್ತಾ ಇದ್ದೀರಿ? ಧಾನ್ಯಗಳನ್ನ ಯಾವ ತರ ಪ್ರಮಾಣದಲ್ಲಿ ಅವರಿಗೆ ಪೋಷಕಾಂಶಗಳನ್ನು ಕೊಡಬೇಕಾಗಿದ್ರೆ ನಾವು ಇದನ್ನು ಬಳಸಬೇಕಾಗುತ್ತೆ? ಈಗ ನಾನು ಹೇಳೋದಾದ್ರೆ ಮೆಕ್ಕೆಜೋಳನ ತಾವು ಶೇಕಡ 40-50 ಭಾಗ ತಗೋಬೇಕಾಗುತ್ತೆ. ಇನ್ನು ಅಕ್ಕಿ ಅಥವಾ ಗೋಧಿ ತೌಡು ತಮ್ಮಲ್ಲಿ ಏನಾದ್ರೂ ಲಭ್ಯವಿದ್ರೆ ಯಾವುದೇ ತರದ ತೌಡುಗಳು ತಗೊಳ್ಳೋದಾದ್ರೆ ಅದನ್ನ 25-30 ಭಾಗದಷ್ಟು ಶೇಕಡಾವಾರು ತಗೋಬೇಕಾಗುತ್ತೆ. ಇನ್ನು ಎಣ್ಣೆ ಕಾಳುಗಳ ಹಿಂಡಿಗಳು, ಹಿಂಡಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತಲ್ಲ, ಯಾವುದೇ ಎಣ್ಣೆ ಕಾಳುಗಳ ಹಿಂಡಿಗಳನ್ನು ಸಹ ತಾವು ಈ ಆಹಾರದಲ್ಲಿ 20-25 ಭಾಗದಷ್ಟು ಹಾಕ್ಬೇಕಾಗುತ್ತೆ. ಇವುಗಳಲ್ಲದೆ ಲವಣ ಮಿಶ್ರಣಗಳನ್ನು ಪ್ರತಿ 100 ಕೆಜಿಗೆ 2 ಕೆಜಿ ಸೇರಿಸಬೇಕಾಗುತ್ತೆ. 100 ಕೆಜಿಯಲ್ಲಿ 2 ಕೆಜಿ ಅಂದ್ರೆ ಶೇಕಡಾ 2 ವಾರು. ಮತ್ತು ಇನ್ನು ಅಡಿಗೆ ಉಪ್ಪು, ಉಪ್ಪುಗಿಂತ ರುಚಿ ಇಲ್ಲ ಅಂತ ಗೊತ್ತಿದೆಯಲ್ವಾ, ಪ್ರಾಣಿಗಳಲ್ಲೂ ಸಹ ಉಪ್ಪು ರುಚಿ ಬೇಕಾಗುತ್ತೆ, ಆದ್ದರಿಂದ 1 ಕೆಜಿಯಷ್ಟು. ಅಷ್ಟೇ ಅಲ್ಲದೆ ಇದು ಉಪ್ಪು ಸೋಡಿಯಂ ಮತ್ತು ಕ್ಲೋರೈಡ್ ಎಂಬ ಲವಣಗಳನ್ನು ಸಹ ಒದಗಿಸುತ್ತೆ, ಆದ್ದರಿಂದ ತಾವು 1 ಕೆಜಿಯಷ್ಟು ತಾವು ಸೇರಿಸಬೇಕಾಗುತ್ತೆ. ಈ ಪ್ರಮಾಣದಲ್ಲಿ ಕೊಟ್ಟರೆ ಅವ್ರ ಪೋಷಕಾಂಶವನ್ನು ನಾವು ಕಾಪಾಡ್ಕೋಬಹುದು. ಹೌದು. ಈಗ ಪ್ರಾಣಿಗಳು ಹುಟ್ಟಿದ ತಕ್ಷಣ ಅಂದ್ರೆ ಈಗ ಕುರಿಮರಿಗಳು ವಯಸ್ಸಿಗೆ ಅನುಗುಣವಾಗಿ ತಾವು ವರ್ಗೀಕರಣ ಮಾಡ್ತಿರಲ್ಲ, ಹೌದು, ಯಾವ್ಯಾವ ತರದಲ್ಲಿ ಅದು ವರ್ಗೀಕರಣ ಮಾಡ್ತೀರಿ, ಮತ್ತೆ ಸಮತೋಲನ ಅಥವಾ ಆಹಾರ ಸಮತೋಲನ ಹೆಂಗ್ ಕಾಯ್ದುಕೋಬೇಕಾಗತ್ತೆ ಅಲ್ಲಿ? ಈಗ ಮೊದಲನೇ ದಿನ ಅಂತ ಹೇಳಿದ್ರೆ ಅಂದ್ರೆ ಹುಟ್ಟಿದ ದಿನದಿಂದ ಮೊದಲನೇ ತಿಂಗಳ ಅಂತ್ಯದವರೆಗೆ ಹೆಚ್ಚಾಗಿ ನಾವು ಹೇಳೋದಾದ್ರೆ ಮರಿಗಳನ್ನ ತಾಯಿ ಹಾಲಿನ ಮೇಲೆನೆ ಅವಲಂಬಿತವಾಗಿರುತ್ತೆ. ಆದಷ್ಟು ತಾವು ತಾಯಿ ಹಾಲನ್ನು ಹೆಚ್ಚೆಚ್ಚಾಗಿ ಕೊಟ್ಟು ಅವನ್ನ ಪೋಷಿಸ್ಕರಣೆ ಮಾಡ್ಕೊಬೇಕಾಗುತ್ತೆ. ಇನ್ನು 2-3 ತಿಂಗಳ ವಯಸ್ಸು ಬಂದಾಗ ತಾಯಿ ಹಾಲಿನ ಜೊತೆಗೆ ತಾವುಗಳು ತಪ್ಪದೆ ದ್ವಿದಳ ಧಾನ್ಯದ ಮೇವುಗಳನ್ನು, ಅಷ್ಟೇ ಅಲ್ಲದೆ 50-70 ಗ್ರಾಂಗಳಷ್ಟು ಉತ್ಪಾದನೆ ಮಾಡಿರುವ ಆಹಾರ ಅಥವಾ ದಾಣಿ ಮಿಶ್ರಣ ಅಂತ ಆಗ್ಲೇ ತಿಳಿಸಿದೀವಲ್ಲ, ಆ ಮಿಶ್ರಣವನ್ನು ತಾವು ಕೊಡಬೇಕಾಗುತ್ತೆ. ಹಾಲಿನ ಜೊತೆಗೆ ಕೊಡಬೇಕಾಗುತ್ತೆ. 3 ತಿಂಗಳವರೆಗೂ ಹಾಲು ಕಂಪಲ್ಸರಿ ಆಗಿ ತಪ್ಪದೆ ಕೊಡಲೇಬೇಕಾಗುತ್ತೆ ಬೆಳವಣಿಗೆಗೆ. ಆಮೇಲೆ ಇನ್ನು 3-9 ತಿಂಗಳು ಹೇಳೋದಾದ್ರೆ ಇವುಗಳನ್ನ ಮೇಯೋದಕ್ಕೆ ಅವು ತಾವು ಎಷ್ಟು ಮೇಯ್ತಾವೋ ಅಷ್ಟನ್ನ ಬಿಟ್ಬಿಡ್ಬೇಕಾಗುತ್ತೆ. 3 ತಿಂಗಳೊಳಗಡೆ ಅವು ಕಲ್ತಿರ್ತವೆ, ಕಲ್ತ್ಬಿಟ್ಟಿರ್ತವೆ. ಅದ್ರ ಜೊತೆಗೆ ತಾವು ತಪ್ಪದೆ 200-300 ಗ್ರಾಂಗಳಷ್ಟು ತಾವು ದಾಣಿ ಮಿಶ್ರಣ ಅಥವಾ ಸಮತೋಲನ ಆಹಾರ ತಾವು ಏನ್ ತಯಾರಿಸಿರ್ತಿರಲ್ವಾ ಅದನ್ನ ತಾವು ಕೊಡ್ಬೇಕಾಗುತ್ತೆ. ಇನ್ನು ತಾಯಿ ಕುರಿಗಳು ಅಂತ ಹೇಳೋದಾದ್ರೆ ಅವುಗಳಿಗೂ ಸಹ ಅವು ಯಥೇಚ್ಛವಾಗಿ ಹಸಿ ಮೇವಿನ ಜೊತೆಗೆ 300-400 ಗ್ರಾಂನಷ್ಟು ತಪ್ಪದೆ ಸಮತೋಲನ ಆಹಾರವನ್ನು ಸಹ ಕೊಡಬೇಕಾಗುತ್ತೆ. ಮರಿಗಳಿಗೆ ತಾಯಿಗಳಿಗೂ ಸಹ ಕೊಡ್ಬೇಕಾಗುತ್ತೆ. ಮತ್ತೆ ಟಗರುಗಳಿಗೂ ಸಹ ಹಸಿ ಮೇವಿನ ಜೊತೆಗೆ, ಗಂಡು ಮರಿಗಳಿಗೂ ಅವುಗಳಿಗೂ ಸಹ ಹಸಿ ಮೇವಿನ ಜೊತೆಗೆ 250-300 ಗ್ರಾಂಗಳಷ್ಟು ಸಮತೋಲನ ಆಹಾರವನ್ನು ತಾವು ತಯಾರಿಸಿ ಕೊಡಬೇಕಾಗುತ್ತೆ, ಇಲ್ಲ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೆ ಅದನ್ನೇ ತಂದು ತಾವು ಕೊಡಬೇಕು. ಈ ಕೆಲವು ಜನ ರೈತರು ಈ ಕುರಿಗಳಿಗೆ ಸಮತೋಲನ ಆಹಾರ ಕೊಡೋದಿಲ್ಲ, ಅದರಿಂದ ಏನು ಸಮಸ್ಯೆ ಎದುರಿಸ್ತಾರೆ? ತಾವ್ ಹೇಳ್ದಂಗೆ ಯಾರಾದ್ರೂ ಕೊಡ್ತಾ ಇಲ್ಲ ರೈತರು ಅನ್ನೋದಾದ್ರೆ, ಬೆಳೆಯುವ ಮರಿಗಳಿಗೆ ಅಥವಾ ಬೀಜದ ಟಗರುಗಳಿಗೆ ಕೆಲವು ಮೇವಿನ ದ್ವಿದಳ ಧಾನ್ಯದ ನುಚ್ಚು, ಅಂದ್ರೆ ಈಗ ಹೇಳೋದಾದ್ರೆ ಹುರುಳಿಕಾಳು, ಕಡಲೆಕಾಳು, ಅವರೆಕಾಳಿನ ನುಚ್ಚುಗಳು ಇತ್ಯಾದಿಗಳು, ಅಷ್ಟಲ್ದೆ ಹತ್ತಿ ಕಾಳುಗಳು ಇವುಗಳ ಹಿಂಡಿಗಳನ್ನು ಸಹ ಕೊಡಬೇಕಾಗುತ್ತೆ. ಹತ್ತಿ ಕಾಳು ಕೂಡ ಈ ಹಿಂಡಿಯಲ್ಲಿ ಅಗ್ದಿ ಏನು ಶ್ರೇಷ್ಠ ಪ್ರಮಾಣದ ಆಹಾರ ಅದು. ಹೌದು. ಹುರುಳಿ ಮತ್ತೆ ಹತ್ತಿ ಕಾಳು, ಹೌದು, ಇದನ್ನು ಕೂಡಿಸಿ ದೊಡ್ಡ ಪ್ರಾಣಿಗಳಿಗೆ ಕೊಡ್ತಾರೆ. ದೊಡ್ಡ ಪ್ರಾಣಿಗಳಲ್ಲದೆ ಕುರಿ ಮೇಕೆಗಳಿಗೂ ಕೊಡಬಹುದು, ಕೊಡ್ಬೇಕಾಗುತ್ತೆ. ಭಾಗಶಃ ಅಥವಾ ಸಂಪೂರ್ಣ ಸಿಪ್ಪೆ ಸುಲಿದ ಹುಣಸೆ ಬೀಜ, ಇದು ಟ್ಯಾಮರಿನ್ ಟೀ ಸೀಡ್ ಕರ್ನಲ್ ಅಂತ ಹೇಳ್ತೀವಿ, ಇದನ್ನು ಸಹ ತಾವು 15-20 ದಾಣಿ ಮಿಶ್ರಣ ಅಥವಾ ಅಕ್ಕಿ ಅಥವಾ ಗೋಧಿ ತೌಡಿನ ಬದಲಾಗಿ ಬದಲಾಯಿಸಬಹುದು. ಇದು ನಮ್ಮ ಕಾಲೇಜಿನಲ್ಲೂ ಸಹ ನಮ್ಮ ಸಂಶೋಧನೆಗಳನ್ನು ಮಾಡಿದ್ದೀವಿ ವಿಶ್ವವಿದ್ಯಾನಿಲಯದಲ್ಲಿ, ಇದನ್ನ ಒಳ್ಳೆ ಪ್ರಮಾಣದ ಫಲಿತಾಂಶ ಸಿಕ್ಕಿದೆ. ಹೌದು. ಇನ್ನು ಕುರಿಗಳನ್ನು ತೀವ್ರವಾಗಿ ಬೆಳೆಸೋದಕ್ಕಾಗಿ ಅಥವಾ ಅವುಗಳಿಂದ ಬರುವ ಉತ್ಪನ್ನಗಳನ್ನು ಹೆಚ್ಚಿಸೋದಕ್ಕೆ ದಾಣಿ ಮಿಶ್ರಣ ನೀಡುವುದು ಬಹಳ ಅವಶ್ಯಕತೆ. ಇಲ್ಲದೇ ಇದ್ರೆ ಅವು ಕುಂಠಿತವಾಗಿ ಸರಿಯಾದ ಸಮಯಕ್ಕೆ ಮಾರುಕಟ್ಟೆಗೆ ತೂಕ ಬರೋದಿಲ್ಲ. ನೀರಿನ ಪೂರೈಕೆ ಹೆಂಗ್ ಮಾಡಬೇಕು ಡಾಕ್ಟರ್ ಸುಮಾ ಅವರೇ? ಕುರಿಗಳು ಶುದ್ಧವಾದ ಹರಿಯುವ ನೀರನ್ನೇ ಕುಡಿಯಲು ಇಷ್ಟಪಡುತ್ತವೆ. ನೀರಿಗಾಗಿ ಹಳ್ಳ, ಕೊಳ್ಳ, ನದಿ, ಕೆರೆ, ಕುಂಟೆ ಹಾಗೂ ಬಾವಿಗಳನ್ನು ಆಶ್ರಯಿಸೋದು ವಾಡಿಕೆ ಇದೆ. ಎಳೆಯ ಮರಿಗಳು ಸಹ ಶುದ್ಧ ಅಥವಾ ಶುಭ್ರವಾದ ನೀರಿನ ತೊಟ್ಟಿ ಇರುವುದು ಸೂಕ್ತ. ಇಷ್ಟೇ ಅಲ್ಲದೆ ತಮಗೆ ಏನಾದರೂ ಬೋರ್ವೆಲ್ನ ವ್ಯವಸ್ಥೆ ಇದ್ರೆ ಅವುಗಳಿಗೆ ಬಕೆಟ್ ಅಥವಾ ನೀರುಣಿಕೆಯಲ್ಲಿ ನೀರುಣಿಕೆಗಳನ್ನು ಉಪಯೋಗಿಸಿ ತಾವು ಶುದ್ಧವಾದ ನೀರನ್ನು ಯಥೇಚ್ಛವಾಗಿ ಪ್ರತಿದಿನ ಕೊಡಬೇಕಾಗುತ್ತೆ. ಹಿಂಗೆಲ್ಲ ಮಾಡ್ತಾ ಹೋದ್ರೆ ಪೋಷಕಾಂಶ ಉಳ್ಳ ಪ್ರಾಣಿಗಳನ್ನ ನಾವು ಕಂಡ್ಕೋಬಹುದು. ಹೌದು, ಒಳ್ಳೆ ಕುರಿಮರಿ ಸಿಗ್ತವೆ. ಸಿಗುತ್ತೆ. ಹೌದು. ಹಾಗಾದ್ರೆ ಇವಾಗ ಇಷ್ಟೆಲ್ಲ ಹೇಳಿದ್ರಲ್ಲ, ಸೊ ನೆಕ್ಸ್ಟ್ ಇವಾಗ ನಮ್ಗೆ ಮೇವಿನ ಅಭಾವ ಅಂದ್ರೆ ಮೇವಿನ ಒಂದ್ ವೇಳೆ ನಮ್ಗೆ ಇವಾಗ ಬರಗಾಲ ಬಂತು ಅಂತ ತಿಳ್ಕೊಳ್ಳಿ, ಆ ಬರಗಾಲದಲ್ಲಿ ಕುರಿಗಳ ಪೋಷಣೆ ಯಾವ ರೀತಿ ಇರುತ್ತೆ, ಸೊ ನಾವು ಯಾವ ರೀತಿ ಮಾಡ್ಕೋಬಹುದು, ಸೊ ಮೇವಿನ ಅವಾಗ ಯಾಕಂದ್ರೆ ಮಳೆ ಇರೋದಿಲ್ಲ ಸರಿಯಾಗಿ, ಬಿಸಿಲು ತುಂಬಾ ಇರುತ್ತೆ, ಆಗಿನ ಸಮಯದಲ್ಲಿ ನಾವು ಯಾವ ರೀತಿ ಪೋಷಣೆ ಮಾಡಬಹುದು? ತಾವ್ ಹೇಳಿದಾಗೆ ಹಸಿ ಮೇವಿನ ಲಭ್ಯತೆ ಮಾತ್ರ ತುಂಬಾ ಕಡಿಮೆ ಇರುತ್ತೆ ಬೇಸಿಗೆ ಕಾಲ ಅಂತ ಈಗ ಹೇಳೋದಾದ್ರೆ. ಆ ಟೈಮಲ್ಲಿ ನಾವು ಹಸಿ ಮೇವನ್ನ ತೂಗಾಣಿಕೆ ಮಾಡೋದಕ್ಕೆ ಬೇರೆ ತರದ ತಿಂಡಿ ಮಿಶ್ರಣಗಳನ್ನು ತಾವು ಕೊಡಬೇಕಾಗುತ್ತೆ. ಈಗ 1 ಕೆಜಿ ಕಡಲೆಕಾಯಿ ಹಿಂಡಿಯನ್ನು 50 ಲೀಟರ್ ನೀರಿನಲ್ಲಿ ನೆನೆಸಿ 100 ಕುರಿಗಳಿಗೆ ಕುಡಿಸೋದು ಬಹಳ ಮುಖ್ಯ. ಇಂತ ಟೈಮಲ್ಲಿ ಪೋಷಕಾಂಶಗಳು ಚೆನ್ನಾಗಿ ಬರ್ತವೆ. ಇನ್ನೊಂದು ವಿಷಯ ಹೇಳೋದಾದ್ರೆ 100 ಗ್ರಾಂ ಯೂರಿಯಾ ಮತ್ತು 50 ಗ್ರಾಂ ಖನಿಜ ಮಿಶ್ರಣವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ 50 ಕೆಜಿ ಒಣಹುಲ್ಲಿನ ಮೇಲೆ ಅಥವಾ ರಾಗಿ ಹುಲ್ಲು, ಆ ಬೇಸಿಗೆಯಲ್ಲಿ ಒಣಹುಲ್ಲೇ ಸಿಗ್ತಾ ಇರ್ತಲ್ಲ, ಆ ಹುಲ್ಲಿನ ಮೇಲೆ ತಾವು ಸಿಂಪಡಿಸಿ ಇದನ್ನ 4-6 ಗಂಟೆಗಳ ಕಾಲ ನೆನೆಸಿಟ್ಟು ಸಹ ಕೊಡ್ಬೋದು, ಇಲ್ಲ ಹಾಗೇನೆ ಇಮ್ಮಿಡಿಯೇಟ್ ಆಗಿ ಕೊಡ್ಬೋದು, ಇಲ್ಲ 21 ದಿವಸ ಅದನ್ನ ಒಂದು ಮೂಟೆಯಲ್ಲಿ ಗಂಟಾಕಿ ಕಟ್ಟಿಟ್ಬಿಟ್ಟು ಆಮೇಲೂ ಸಹ ಕೊಡ್ಬೋದು. ಇದನ್ನ 100 ಕುರಿಗಳಿಗೆ ನಾವು ತಾವು ಮೇಯಿಸಕ್ಕೆ ಕೊಡ್ಬೋದು. ಇನ್ನು 100 ಕುರಿಗಳಿಗೆ ಇನ್ನೊಂದ್ ತರ ಹೇಳೋದಾದ್ರೆ 2-3 ಕೆಜಿ ಮುಸುಕಿನ ಜೋಳದ ಕಾಳನ್ನು ಹಟ್ಟಿಯಲ್ಲಿ ಚೆಲ್ಲಿ ಹರಡಿ ತಿನ್ಸೋಕ್ ಬಿಟ್ಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲಾ ಕುರಿಗಳನ್ನು ತಾವು ಸ್ವಲ್ಪ ಸ್ವಲ್ಪ ತಗೊಂಡು ಸ್ವಲ್ಪ ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಆಗ್ಲೇ ನಾನು ಆಗ್ಲೇ ತುಂಬಾ ತಿಳಿಸ್ಕೊಟ್ನಲ್ಲ, ಮರದ ಎಲೆಗಳು ಅಂತ ಅಗಸೆ, ನುಗ್ಗೆ, ಹಾಲವಣ, ಅತ್ತಿ, ಆಲ, ಅರಳಿ, ಬೇವು, ಹೆಬ್ಬೇವು, ಬೇಲಿ ಮೆಂತೆ ಇತ್ಯಾದಿ ಸೊಪ್ಪುಗಳನ್ನು ತಾವು ಸಹ ಈ ಬೇಸಿಗೆ ಕಾಲದಲ್ಲಿ ಅಥವಾ ಬರಗಾಲದಲ್ಲಿ ಕತ್ತರಿಸಿ ತಾವು ಕೊಡಬಹುದು. ಇಷ್ಟೇ ಅಲ್ಲದೆ ಮುಳ್ಳುರಹಿತ ಕತ್ತಾಳೆ ಒಂದು 1 ಸೆಂಟಿಮೀಟರ್ನಷ್ಟು ತುಂಡು ಮಾಡಿ ತಾವು ಕೊಡಬಹುದು. ಇದ್ರ ಬಗ್ಗೆ ಕ್ಯಾಕ್ಟಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಇದು ಮುಳ್ಳಿಲ್ಲದೆ ಮುಂಚೆ ಕಾಲದಲ್ಲಿ ಕತ್ತಾಳೆ ಅಂತ ಬರ್ತಿತ್ತಲ್ಲ, ಈಗ ಸಂಶೋಧನೆಗಳ ಪ್ರಕಾರ ಅವು ಮುಳ್ಳಿಲ್ದಂಗೆ ಸಂಶೋಧನೆ ಮಾಡಿ ಅದನ್ನ ಮುಳ್ಳಿಲ್ದಂಗೆ ಬೆಳವಣಿಗೆ ಮಾಡ್ತಿದ್ದಾರೆ. ಈ ಕತ್ತಾಳೆಯನ್ನು ತಾವು ಸಣ್ಣ ಸಣ್ಣದಾಗಿ ತುಂದರಿಸಿ ಅದನ್ನ ತಾವು ಬೇಸಿಗೆಯಲ್ಲಿ ಅದು ನೀರು ಪಾಪಸ್ ಕಳ್ಳಿ ತರ, ಹೌದು ಅದೇ ತರ ವೆರೈಟಿಗಳು ತುಂಬಾ ವೆರೈಟಿಗಳು ಬಂದಿದ್ದಾವೆ, ಅವುಗಳನ್ನ ತಾವು ಹೊಸ ಸಂಶೋಧನೆ ಮಾಡಿ ಮುಳ್ಳಿಲ್ದಾಗಿದ್ದಾರೆ, ಹೌದು ಎಲ್ಲಾ ಪ್ರಾಣಿಗಳಿಗೂ ತಾವು ತುಂಡರಿಸಿ ಅದನ್ನ ಕೊಡ್ಬೋದು. ಅಲ್ವಾ ಅದಕ್ಕೆ ಕಚ್ಚಿ ತಿನ್ನಕ್ಕಾಗಲ್ಲ, ಅದಕ್ಕೆ ತಾವು ತುಂಡು ತುಂಡು ಮಾಡಿಬಿಟ್ಟು ತಾವು ಕೊಡ್ಬೋದು, ಒಳ್ಳೆ ಆಹಾರ ಆಗುತ್ತೆ. ಅದ್ರ ಜೊತೆಗೆ ತಾವೇನಾದ್ರೂ ಮಿಶ್ರಣ ಈಗ ಸಮತೋಲನ ಆಹಾರ ಇದೆಯಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತವೆ. ಕುರಿ ಮೇಕೆಗಳು ಮೊದಲನೇದಾಗಿ ಇಷ್ಟಪಡದೆ ಇರ್ಬೋದು ಫಸ್ಟ್ ಮೊದಲನೇ ಒಂದ್ ದಿನ ಎರಡನೇ ಎರಡು ದಿನ, ಆಮೇಲೆ ಅದೇ ಸ್ಮೆಲ್ ನೋಡಿ ಅದರ ರುಚಿ ಕಂಡ್ಕೊಂಡ ಮೇಲೆ ಹೆಚ್ಚಾಗಿ ಹೆಚ್ಚಾಗಿ ಇಷ್ಟಪಟ್ಟು ತಿಂತವೆ. ಆಯ್ತು ಡಾಕ್ಟರ್ ಸುಮ ಅವರೇ, ಕೇಳುಗರೆ ನಾವು ಇವತ್ತು ತಿಪ್ಪಟೂರಿನ ಪಾಲಿಟೆಕ್ನಿಕ್ ಕಾಲೇಜಿನ ಡಾಕ್ಟರ್ ಸುಮಾ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾವೆ. ಇವರು ಈಗ ಆಡು ಪೋಷಣೆ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡೋರಿದ್ದಾರೆ. ಡಾಕ್ಟರ್ ಸುಮಾ ಅವರೇ ಹೇಳಿ, ಏನು ಈ ಮಾಹಿತಿಯನ್ನು ತಾವು ಕೊಡ್ತಾ ಇದ್ದೀರಿ? ಆಡು ಸಾಕಾಣಿಕೆ ಪೋಷಣೆಯಲ್ಲಿ ಕುರಿ ಸಾಕಾಣಿಕೆ ಪೋಷಣೆಯಲ್ಲಿ ಏನು ವ್ಯತ್ಯಾಸ ಇಲ್ಲಿ ನಮಗೆ ನಮ್ಮ ರೈತ ಬಂದವರಿಗೆ ಹೇಳ್ಕೊಡಿ. ತುಂಬಾ ನೋಡೋದಾದ್ರೆ ಕುರಿ ಮೇಕೆಗೆ ಆಲ್ಮೋಸ್ಟ್ ಒಂದೇ ತರ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನೊಂದು ಇದಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಾವೆಲ್ಲ ಕೇಳಿದಿರಲ್ಲ, ಇವು ಎಲ್ಲಾ ತರದ ಸೊಪ್ಪುಗಳನ್ನು ತಿಂತವೆ. ಅಷ್ಟೇ ಅಲ್ಲದೆ ಸ್ವಲ್ಪ ವ್ಯತ್ಯಾಸ ಅಂತ ಹೇಳೋದಾದ್ರೆ, ಈಗ ಮರಿಗಳು ಹುಟ್ಟಿದ ತಕ್ಷಣ ಮೊದಲನೇ 5ನೇ ದಿನದವರೆಗೂ ಸಹ ತಾವು ತಪ್ಪದೆ ಗಿಣ್ ಹಾಲನ್ನು ಕೊಡಲೇಬೇಕಾಗುತ್ತೆ ಈ ಮರಿಗಳಿಗೂ ಸಹ. ಈ ಗಿಣ್ಣು ಹಾಲಿನಿಂದ ಮರಿಗಳು ಬೆಳವಣಿಗೆ ಆಗಿದ್ದಾವೆ ಅಂದ್ರೆ ಆರೋಗ್ಯ ಚೆನ್ನಾಗಿರ್ತವೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವುಗಳಿಗೆ ರೋಗ ಪ್ರತಿಬಂಧಕ ಅಥವಾ ರೋಗ ನಿರೋಧಕ ಶಕ್ತಿ ಸಹ ಈ ಗಿಣ್ ಹಾಲಿನಿಂದ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಕನಿಷ್ಠ 1 ಮೊಲೆಯ ಸಂಪೂರ್ಣ ಹಾಲನ್ನು ಮರಿಗಳಿಗೆ ಕುಡಿಸಲೇಬೇಕಾಗುತ್ತೆ. ಇನ್ನು ಮರಿಗಳ 1 ತಿಂಗಳಷ್ಟು ದೊಡ್ಡವಾದ ಮೇಲೆ ಅವುಗಳಿಗೆ ಹಸಿ ಮೇವು ಕುರಿ ಮರಿಗಳಿಗೆ ಹೇಳಕ್ ಮಾಡಿದ್ವಲ್ಲ ಅದೇ ತರನೇ ಸ್ವಲ್ಪ ತಿಂಡಿ ಆಹಾರವನ್ನು ತಾವು ಪೂರೈಸಬೇಕಾಗುತ್ತೆ. ಬೆಳೆಯುವ ಆಡಿನ ಮರಿಗಳಿಗೆ 1-3 ತಿಂಗಳವರೆಗೆ ಪ್ರತಿದಿನ 50-100 ಗ್ರಾಂಗಳಷ್ಟು ಉತ್ಪಾದನಾ ಆಹಾರ ಅಥವಾ ತಿಂಡಿ ಮಿಶ್ರಣವನ್ನು ಪ್ರತಿನಿತ್ಯ ಕೊಡಬೇಕಾಗುತ್ತೆ. ಇನ್ನು 3-6 ತಿಂಗಳವರೆಗೆ ಮರಿಗಳಿಗೆ ಮೇವಿನ ಪ್ರಮಾಣ ಮತ್ತು ಗುಣಮಟ್ಟ ಆಧರಿಸಿ 100-200 ಗ್ರಾಂನಷ್ಟು ಹಾಗೂ 6-9 ತಿಂಗಳವರೆಗೆ ಮರಿಗಳಿಗೆ 300 ಗ್ರಾಂಗಳಷ್ಟು ಉತ್ಪಾದನಾ ಅಥವಾ ದಾಣಿ ಮಿಶ್ರಣ ಆಹಾರವನ್ನು ತಾವು ಕೊಡಬೇಕಾಗುತ್ತೆ. ಈಗ ಗರ್ಭ ಧರಿಸಿರ್ತಾವಲ್ಲ ಅಂತ ಆಡುಗಳಿಗೆ ನಾವು ಯಾವ ರೀತಿ ಬೆಳವಣಿಗೆನ ನಾವು ಮಾಡಿ ಅದನ್ನ ಯಾವ ರೀತಿ ಮಿಶ್ರಣ ಮಾಡಿ ನಾವು ಆಹಾರವನ್ನ ಕೊಡ್ಬೋದು? ಗರ್ಭ ಧರಿಸಿದ ಆಡುಗಳು ಕೊನೆಯ 2 ತಿಂಗಳು ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳ್ಬಹುದು. ಆಡುಗಳಿಗೆ 250-300 ಗ್ರಾಂ ತಿಂಡಿ ಮಿಶ್ರಣವನ್ನು ತಾವು ತಪ್ಪದೇ ಕೊಡಬೇಕಾಗುತ್ತೆ, ಯಾಕಂದ್ರೆ ಒಳಗಡೆ ಮರಿಗಳು ಬೆಳೀತಾ ಇರ್ತವೆ. ಅಷ್ಟೇ ಅಲ್ಲದೆ ಬೀಜಕ್ಕಾಗಿ ಬಿಟ್ಟ ಹೋತಕ್ಕೆ ಸಾಧಾರಣ ದಿನಗಳಲ್ಲಿ 250 ಗ್ರಾಂ ತಿಂಡಿ ಮಿಶ್ರಣ ಹಾಗೂ ಸಂವರ್ಧನೆ ದಿನಗಳಲ್ಲಿ ಪ್ರತಿದಿನ 400-500 ಗ್ರಾಂ ತಿಂಡಿ ಮಿಶ್ರಣವನ್ನು ತಾವು ಕೊಡಬೇಕಾಗುತ್ತೆ. ತಿಂಡಿ ಮಿಶ್ರಣದಲ್ಲಿ ನಾವು ತಯಾರಿಸ್ತೀವಲ್ಲ, ಅದು ಯಾವ ರೀತಿಗಳನ್ನ ನಾವು ಬಳಕೆ ಮಾಡಬಹುದು? ಇದಕ್ಕೆ ಹೇಳೋದಾದ್ರೆ ಗೋವಿನ ಜೋಳ ಅಥವಾ ಮೆಕ್ಕೆಜೋಳ ಅಂತ ಹೇಳ್ತೀವಲ್ಲ, ಇದು ಯಾವ್ದಾದ್ರೂ ತಮ್ಮಲ್ಲಿ ಯಾವ್ದು ಲಭ್ಯವಿದ್ರೆ ಅದನ್ನ 40-50% ಸೇರಿಸಬೇಕಾಗುತ್ತೆ. ಅದೇ ರೀತಿ ಯಾವ್ದಾದ್ರು ತೋಡುಗಳು ಲಭ್ಯವಿದೆ ಅದನ್ನು ಸಹ 25-30% ಸೇರಿಸಬೇಕಾಗುತ್ತೆ. ನಾನು ಆಗ್ಲೇ ತಿಳಿಸಿದಾಗೆ ಎಣ್ಣೆ ಕಾಳುಗಳ ಹಿಂಡಿಗಳನ್ನು ಸಹ ಇಲ್ಲಿ ತಾವು ತಪ್ಪದೇ ಸೇರಿಸಬೇಕಾಗುತ್ತೆ, ಅದು 20-25% ಹಾಕಬೇಕಾಗುತ್ತೆ. ಅಷ್ಟಲ್ಲದೆ 2% ಅಷ್ಟು ಖನಿಜಾಂಶ ಪುಡಿ ಹಾಗೂ 1% ಅಷ್ಟು ಅಡಿಗೆ ಉಪ್ಪನ್ನು ಸಹ ಬಳಸಿ ಈ ಎಲ್ಲಾ ಧಾನ್ಯಗಳನ್ನು ತಾವು ಪುಡಿ ಮಾಡಿ ಅಥವಾ ಒಟ್ಟುಗಳನ್ನು ಸಹ ಇದ್ರ ಜೊತೆ ಮಿಶ್ರಣ ಮಾಡಿ 10% ತಾವು ಕೊಡಬೇಕಾಗುತ್ತೆ. ಅಂದ್ರೆ ಕಾಳುಗಳನ್ನ ನಾವು ಪುಡಿ ಪುಡಿ ಮಾಡಿ ಅದರಲ್ಲಿ ಮಿಶ್ರಣ ಮಾಡಿಬಿಟ್ಟು ನಾವು ಆಡುಗಳಿಗೆ ಕೊಡಬೇಕಾಗುತ್ತೆ. ಮಿಶ್ರಣಗಳನ್ನು ಚೆನ್ನಾಗಿ ಕಲಸಿ ಮಿಶ್ರಣ ಮಾಡಿ ತಾವು ಕೊಡಬೇಕಾಗುತ್ತೆ. ಆಗ ಬಲಿಷ್ಠವಾಗಿ ಬೆಳೆಯುತ್ತವೆ. ಹೌದು. ಈಗ ನೀರಿನ ಸೇವನೆ ಯಾವ ಪ್ರಾಣಿಗಳ ದೈಹಿಕ ಉಷ್ಣತೆಯನ್ನ ಯಾವ ತರ ಕಾಪಾಡಿಕೊಳ್ಳುತ್ತೆ? ನೀರಿನ ಸೇವನೆಯು ದೇಹದ ತೂಕ, ವಾತಾವರಣದ ಉಷ್ಣತೆ ಹಾಗೂ ಆಹಾರದ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಪ್ರತಿದಿನ ಆಡೊಂದಕ್ಕೆ 6-8 ಲೀಟರ್ ನೀರು ಬೇಕಾಗುತ್ತೆ ಕುಡಿಯೋದಕ್ಕೆ. ಇನ್ನು ಬೇಸಿಗೆ ಅಂತ ಬಂದಾಗ ಅವು 12 ಲೀಟರ್ ನೀರು ಕುಡಿಯುತ್ತವೆ. ಕುಡಿಬಹುದು. ಮತ್ತೆ ಇನ್ನು ಹಸಿ ಮೇವು ಕೊಟ್ಟಾಗ ಅದು ಕಡಿಮೆ ನೀರು ಕುಡಿಬಹುದು, ಆದ್ರೆ ಒಣಮೇವು ಅಂತ ಹೇಳಿದ್ವಲ್ಲ, ಅದರಲ್ಲಿ ತೇವಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಇದರಲ್ಲಿ ಬೇಸಿಗೆ ಕಾಲ ಬಂದಾಗ ತೇವಾಂಶ ಕಡಿಮೆ ಇರೋದ್ರಿಂದ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಹೌದು. ಮುಂದೆ ಇನ್ನು ಆಹಾರದ ಇತರ ಪೋಷಕಾಂಶಗಳು ಅಂತ ಹೇಳೋದಾದ್ರೆ ಸಸಾರಜನಕಾಂಶವುಳ್ಳ ತಾವು ಕಡಿಮೆ ಈ ಆಹಾರದಲ್ಲಿ ಹಸಿ ಮೇವಿನಲ್ಲಿ ಕಡಿಮೆ ಇರ್ತವೆ. ಅದಕ್ಕಾಗಿ ಮೇವಿನ ಸೇವನೆ ಬಹಳ ಕಡಿಮೆ ಆಗ್ಬಿಡುತ್ತೆ. ಕ್ರಮೇಣ ಆಡುಗಳು ಬಡಕಲಾಗ್ತಾ ಬರ್ತವೆ, ಹಾಲಿನ ಉತ್ಪಾದನೆ ತಗ್ಗುತ್ತೆ, ಪುನಃ ಗರ್ಭ ಧರಿಸೋದಿಲ್ಲ ಮುಂತಾದ ಸಮಸ್ಯೆಗಳು ಕಂಡು ಬರ್ತಾ ಬರ್ತವೆ. ಆದ್ದರಿಂದ ಮೇವು ಕಳಪೆಯಾದರೆ ಆಡುಗಳು ಮೇವನ್ನು ತಿಳೋದಿಲ್ಲ, ಮೆಲುಕು ಹಾಕಲು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಹೆಚ್ಚು ಮೆಲುಕು ಹಾಕಿದಷ್ಟು ಜೀರ್ಣಕ್ರಿಯೆ ಚೆನ್ನಾಗೋಗುತ್ತೆ ಅಂತ ಹೇಳ್ಬಹುದು. ಉತ್ತಮ ಗುಣಮಟ್ಟದ ಮೇವನ್ನು ಪೂರೈಸದೆ ಸೂಕ್ಷ್ಮಾಣುಜೀವಿಗಳು ಗರಿಷ್ಠ ಪ್ರಮಾಣದಲ್ಲಿ ತಮ್ಮ ಕಾರ್ಯ ನಿರ್ವಹಿಸೋಕಾಗೋದಿಲ್ಲ. ಆದ್ದರಿಂದ ಜೀರ್ಣಕ್ರಿಯೆಯು ಚೆನ್ನಾಗಿ ನಡೆದು ಪೋಷಕಾಂಶಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಒಳ್ಳೆಯ ಆಹಾರವನ್ನು ತಾವು ಕೊಡಬೇಕು ಅಂತ ಹೇಳ್ತೀವಿ. ಓಕೆ. ಮುಂದೆ ಈ ಹಟ್ಟಿ ಪದ್ಧತಿ ಘಟಕದಲ್ಲಿ ಸಾಕಾಣೆ ಮಾಡುತ್ತಿರುವ ಆಡುಗಳಿಗೆ ಮೇವು ಯಾವ ತರ ಮೇವನ್ನು ಕೊಡಬೇಕಾಗುತ್ತೆ? ಈಗ ಹಟ್ಟಿ ಪದ್ಧತಿಯಲ್ಲಿ ಮಾಡ್ತಾ ಇದ್ರೆ ತಾವು ಖರೀದಿಸಿನೇ ಈ ಮೇವನ್ನು ಕೊಡಬೇಕಾಗುತ್ತೆ, ಅಥವಾ ತಾವು ಬೆಳೀತಾ ಇದ್ರೆ ಉಳಿಕೆಗಳಿಂದ ಬರಬಹುದು, ಅಥವಾ ಬೆಳೆಗಳನ್ನು ಕತ್ತರಿಸಿ ತಾವು ಕೊಡಬಹುದು. ಇದರಿಂದ ತಾವು ಹೆಚ್ಚು ಲಾಭದಾಯಕ ಪಡ್ಕೊಳ್ತೀರಿ. ಅಷ್ಟೇ ಅಲ್ಲದೆ ಆಹಾರದ ವೆಚ್ಚ ಸಹ ತಾವು ಕಡಿಮೆ ಮಾಡ್ಕೋಬಹುದು. ಇನ್ನು ಹಲವಾರು ಸುಧಾರಿತ ಮೇವಿನ ಬೆಳೆಗಳ ತಳಿಗಳ ಬಗ್ಗೆ ತಮಗೆ ಗೊತ್ತಿರುತ್ತೆ, ಅವುಗಳನ್ನು ತಾವು ಬೆಳೆಸಿ ಅವುಗಳನ್ನು ಕೊಡಬಹುದು. ಇದರಿಂದ ಉತ್ತಮ ಗುಣಮಟ್ಟದ ಹಸಿರು ಮತ್ತು ಒಣಮೇವನ್ನು ತಾವು ಸರಿಯಾದ ಪ್ರಮಾಣದಲ್ಲಿ ಸಮತೋಲನ ಮಾಡಿ ಕೊಡಬೇಕಾಗುತ್ತೆ. ಇನ್ನು ಹಸಿರು ಮೇವಿನ ನಿರಂತರ ಪೂರೈಕೆಗಾಗಿ ವರ್ಷ ಪೂರ್ತಿ ಮೇವಿನ ಬೆಳೆ ತಾವು ಉಪಯೋಗಿಸಿಕೊಂಡು ಬೆಳ್ಕೊಂಡು ಕೊಡಬೇಕಾಗುತ್ತೆ, ಅಥವಾ ಶೇಖರಣೆ ಮಾಡಿಕೊಂಡು ಸೈಲೇಜ್ ತರ ಮಾಡಿ ತಾವು ಕೊಡಬಹುದು. ಸಮತೋಲನ ಆಹಾರ, ಈ ಪಶು ಆಹಾರ ಮತ್ತು ಮೇವುಗಳ ಪ್ರಮಾಣ ನಿತ್ಯ ಆಹಾರದಲ್ಲಿ ಯಾವ ತರ ಇರಬೇಕಾಗುತ್ತೆ? ಒಟ್ಟು ಆಹಾರದಲ್ಲಿ ಕನಿಷ್ಠ 17% ನಾರಿನಂಶ ಇರಬೇಕು ಅಂತ ಹೇಳ್ತೀವಿ. ಇದರಲ್ಲಿ NDF ಮತ್ತು ADF ಅಂತ ಎರಡು ಅಂಶಗಳಿದ್ದಾವೆ ನಾರಿನಂಶ ಅಂತ ಬಂದಾಗ. ಅದರಲ್ಲಿ NDF ಅಂತ ಹೇಳ್ತೀವಲ್ಲ ಅದು 28-30% ಇರಲೇಬೇಕಾಗುತ್ತೆ. ಇನ್ನು ಒಟ್ಟು ಆಹಾರದಲ್ಲಿ ಸಸಾರಜನಕದ ಪ್ರಮಾಣ ಎಷ್ಟು ಇರಬೇಕು ಅಂತಂದ್ರೆ 12-14% ಇರಬೇಕಾಗುತ್ತೆ. ಒಟ್ಟು ಆಹಾರದಲ್ಲಿ ರಕ್ತಗತವಾದ ಶಕ್ತಿಯ ಪ್ರಮಾಣ ಪ್ರತಿ ಕೆಜಿಗೆ 8-10 MJ ಇರಬೇಕು ಅಂತ ಹೇಳ್ತೀವಿ. ಮೆಗಾಜೋಲ್ಸ್ ಅಂತ ಹೇಳ್ತೀವಿ, ME ಅಂತ ವ್ಯಾಲ್ಯೂ ಅಂತಾನು ಅದನ್ನ ಹೇಳ್ತೀವಿ. ಹೆಚ್ಚು ಪಶು ಆಹಾರ ತಿನ್ನಿಸುವ ಸಮಯದಲ್ಲಿ ಅದನ್ನು 3-4 ಸಮಭಾಗ ಮಾಡಿ ಪ್ರತಿನಿತ್ಯ 4 ಬಾರಿ ತಿನ್ನಿಸೋದು ಬಹಳ ಮುಖ್ಯ. ಆದ್ರೆ ಎಲ್ಲಾ ರೈತರು ಏನ್ ಮಾಡ್ತಾರೆ, ಒಂದೇ ಒಂದು ಬಾರಿ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ತಮ್ಮಲ್ಲಿ 3-4 ಬಾರಿ ಆಗಲ್ಲ ಅಂದ್ರೂ ಕನಿಷ್ಠ 2 ಬಾಗಿಲನ್ನಾದ್ರೂ ಮಾಡಿ ತಾವು ಕುಡಿ. ಇನ್ನು ಮೆಲುಕು ಚೀಲದಲ್ಲಿ ಕ್ಷಾರತೆ ಕಡಿಮೆ ಮಾಡಲು ಆಹಾರದಲ್ಲಿ 5-10 ಗ್ರಾಂನಷ್ಟು ಅಡಿಗೆ ಸೋಡಾವನ್ನು ತಾವು ಬೆರೆಸಬಹುದು. ಪ್ರಾಣಿಗಳಿಗೆ ಕುಡಿಯುವ ನೀರಿಗೆ ತೊಟ್ಟಿ ಏನಾದ್ರೂ ಲಭ್ಯವಿದ್ರೆ 1/2 ಕೆಜಿಯಷ್ಟು ಅದನ್ನ ಸುಣ್ಣದ ಕಲ್ಲು ಹಾಕಿ ಸುಣ್ಣ ಬೆರೆಸಿದ ತಿಳಿ ನೀರು ಕೊಡೋದ್ರಿಂದ ಪ್ರಾಣಿಗಳ ಹೊಟ್ಟೆಯಲ್ಲಿ ಕ್ಷಾರತೆ ಸಹ ಕಡಿಮೆ ಮಾಡುತ್ತೆ. ಸುಣ್ಣದ ನೀರು ಏನದರಿಂದ ಕೊಡೋದ್ರಿಂದ ಅವರಿಗೆ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಮಾಡೋದಕ್ಕೆ ಅದನ್ನ ಇದ್ ಮಾಡುತ್ತೆ. ಹೆಚ್ಚಾಗ್ಬಿಟ್ರೆ ಆಲ್ಕಲೋಸಿಸ್ ಅಂತ ಕಾಯಿಲೆ ಬಂದ್ಬಿಡುತ್ತೆ. ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸುಣ್ಣದ ನೀರನ್ನು ಆ ಟೈಮಲ್ಲಿ ಮಾತ್ರ ಕೊಡಬೇಕು ಅಂತ ಹೇಳ್ತೀವಿ. ಈ ಸುಣ್ಣದ ನೀರು ಅಷ್ಟೇ ಅಲ್ಲದೆ ಸುಣ್ಣದ ನೀರು ಇದು ಲವಣಾಂಶಗಳನ್ನು ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಅಂತ ಹೇಳ್ತೀವಲ್ಲ, ಆ ಲವಣಾಂಶಗಳನ್ನು ಇದು ಪೂರೈಕೆ ಮಾಡುತ್ತೆ. ಅಕ್ಷ ಒಳಗಡೆ ಇರೋ ಜಠರದಲ್ಲಿರೋ ಇದು ಪ್ರಾಣಿಗಳಿಗೆ ಇಮ್ಯುನಿಟಿನೂ ಕೂಡ ಬೂಸ್ಟ್ ಮಾಡಬಹುದಲ್ಲ. ಇಮ್ಯುನಿಟಿ ಕ್ಯಾಲ್ಸಿಯಂ ಫಾಸ್ಫರಸ್ನು ಇದ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಬೇರೆ ವಿಟಮಿನ್ಸ್ ಅಂತ ಹೇಳ್ತೀವಲ್ಲ, ಅವನು ಸಹ ವಿಟಮಿನ್ಸು ನಾವು ಸಪ್ಲಿಮೆಂಟ್ಸ್ ಅಂತ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದಾವೆ. ಅದನ್ನು ಸಹ ಒಂದು ಚಮಚ ಆತರ ಮಾರುಕಟ್ಟೆಯಲ್ಲಿ ಲೇಬಲ್ ಮೇಲೆ ಹಾಕಿರ್ತಾರೆ, ಅವು ಸಹ ತಾವು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ತಾವು ಸಪ್ಲೈ ಮಾಡಬಹುದು. ತುಂಬಾ ಸಂತೋಷ ಡಾಕ್ಟರ್ ಸುಮಾ ಅವರೇ. ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ಕುರಿ ಮತ್ತು ಆಡು ಸಾಕಾಣಿಕೆ ಮತ್ತು ಪೋಷಣೆ ಪಾಲನೆ ಬಗ್ಗೆ ಮಹತ್ವವಾದ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುಮಾ ಮೇಡಮ್ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಕುರಿ ಆಡು ಸಾಕಾಣಿಕೆ ಪೋಷಣೆ ಪಾಲನೆ ಬಗ್ಗೆ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡ್ಬೋದಲ್ಲ? ಸರ್ ಹೇಳಿ. 9535735333 ಇನ್ನೊಮ್ಮೆ ಹೇಳಿ. 9535735333 ಇನ್ನೊಮ್ಮೆ ತಮಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಕುರಿ ಮತ್ತು ಆಡು ಸಾಕಾಣಿಕೆ ಕುರಿತು ಡಾಕ್ಟರ್ ಸುಮಾಯನ ಅವರೊಂದಿಗೆ ಸಂದರ್ಶನವನ್ನ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳೋಣ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ.